ತುಂಗ ತಟದಿ ಬಂದು ನಿಂತ ಬಂದು ಬಸಿ ರಾಜೇಂದ್ರ ಬಂದ ತೊಳೆದಿ ತಲಗುವ ನರಸಿಂಗ ನಂಬ್ರಿ ಭಜತರಿ ಬದ ತುಂಗ ತಟದಿ ಬಂದು ನಿಂತ ಬಂದು ಬಸಿ ರಾಜೇಂದ್ರ ಬಂದ ತೊಳೆದಿ ತಲಗುವ ನರಸಿಂಗ ನಂಬ್ರಿ ಭಜತರಿ ಬದ ಕಂಡು ಧನ್ಯನಾದೆ ಉರುಗಳ ಕಣ್ಣಾರೆ ಕಂಡು ಧನ್ಯನಾದೆ ಉರುಗಳ ಗುರುವರ ಗುಣೇಂದ್ರದಿಂದ ಪರಿಪರಿಯಲಿ ಸಲಗೊಳುತ್ತ ಪರಮಂತ್ರಾಲಯ ಪುರದಿ ಬೆರೆವ ಪರಿಮಳ ಗ್ರಂಥ ಕರ್ತರ ಗುರುವರ ಗುಣೇಂದ್ರದಿಂದ ಪರಿಪರಿಯಲಿ ಸೇವೆಗೊಳುತ್ತ ಪರಮಂತ್ರಾಲಯ ಪುರದಿ ಮೆರೆದ ಪರಿಮಳ ಗ್ರಂಥ ಕರ್ತರ ಕಂಡು ಧನ್ಯನಾದೆ ಗುರುಗಳ ಗುರುವರ ಗುಣೇಂದ್ರದಿಂದ ಪರಿಪರಿಯಲಿ ಸೇವೆಗೊಳುತ್ತ ಪರಮಂತ್ರಾಲಯ ಪುರದಿ ಮೆರೆವ ಪರಿಮಳ ಗ್ರಂಥ ಕರ್ತರ ಕಂಡು ಧನ್ಯನಾದೆ ಶ್ರೀ ಗುರುಗಳ ಸೋಹಂ ಎನ್ನದೆ ಹರಿಯದ ಸೋಹಂ ಎನ್ನಲು ಒಲಿದು ವಿಷಯ ಮೋಹನ ವಿಠಲನ್ನ ಪದದ ಜಯನದ ತೋರುವ ಪದ ಕಂಡು ಧನ್ಯನಾದೆ ಸೋಹಂ ಎನ್ನದೆ ಹರಿಯದ ಸೋಹಂ ಎನ್ನಲು ಒಲಿದು ವಿಷಯ ಮೋಹನ ವಿಠಲನ್ನ ಪದದ ಜಯನದ ತೋರುವ ಕಂಡು ಧನ್ಯನಾದೆ ಗುರುಗಳ ತುಂಬ ತಟದಿ ಬಂದು ನಿಂತ ಬಂದು ಬಸಿರಾಜೇಂದ್ರ ಬಂದ ತೊಳೆದಿ ತಲಗುವ ನರಸಿಂಹ ನಂಬ್ರಿ ಭಜತರಿ ಬರ